ಇಂದ ದೂರ ಇರುವಂತೆ ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ಅತ್ಯಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ನಿರ್ಲಕ್ಷಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ. ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೇಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿ ರಂಗ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ರಂಗದಲ್ಲಿ ತಾವು ಕೃಷಿ ಸಿರಿ ಕಾರ್ಯಕ್ರಮವನ್ನು ಕೇಳಬಹುದು. ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ದೂರವಾಣಿ ಕರೆಯನ್ನು ಮಾಡಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೋಬಹುದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರ ಜೊತೆಯಲ್ಲಿ ತಮ್ಮ ಮಾಹಿತಿಯನ್ನು ಹಂಚ್ಕೋಬೋದು. ರೈತ ಬಾಂಧವರೇ, ತಾವು ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08-272-2, ಇದು ಎಸ್ ಟಿ ಡಿ ಕೋಡು. ದೂರವಾಣಿ ಸಂಖ್ಯೆ 22-85-58. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 22-85-58. ಎಸ್ ಟಿ ಡಿ ಕೋಡ್ 08-272-2. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ಚಿತ್ರ ಅವರು ಕೂಡ ಇದ್ದಾರೆ. ಚಿತ್ರ ಅವರೇ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಚಿತ್ರ ಅವರೇ, ಮುಖ್ಯವಾಗಿ ಕಾಫಿ ಸಂಶೋಧನೆಗೆ ಹೆಸರಾಗಿರುವಂಥದ್ದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅಂತ, ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿದೆ. ಇಲ್ಲಿ ಇದೇ 20ನೇ ತಾರೀಕು, 21ನೇ ತಾರೀಕು ಮತ್ತು 22ನೇ ತಾರೀಕು 3 ದಿನ ಒಂದು ಶತಮಾನೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು 1925ರಲ್ಲಿ ಪ್ರಾರಂಭವಾಗಿದ್ದು ಈಗ 100 ವರ್ಷ ಪೂರೈಸಿದೆ. ಅದರ ಅಂಗವಾಗಿ ಅಲ್ಲಿ ಒಂದು ಶತಮಾನೋತ್ಸವದ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕಾಫಿ ಉತ್ಪಾದನೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಅದು ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ, ಹಾಗೆಯೇ ಬೇರೆ ಬೇರೆ ಒಂದು ಕೃಷಿ ಪದ್ಧತಿಗಳು, ಒಟ್ಟಾರೆ ರೈತರ ಸಮಸ್ಯೆಗಳಿಗೆ ಅದು ಕಳೆದ 100 ವರ್ಷಗಳಿಂದ ಸ್ಪಂದಿಸ್ತಾ ಬಂದಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಅಲ್ಲಿ ವಿವಿಧ ಒಂದು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಲಾಗಿದೆ. ರೈತರಾಗ್ಬೋದು, ಬೇರೆ ಆಸಕ್ತರಿಗೆ ಕೃಷಿಗೆ ಸಂಬಂಧಪಟ್ಟ, ಅಂದರೆ ಈ ಕಾಫಿ ಉತ್ಪಾದನೆಗೆ ಸಂಬಂಧಪಟ್ಟ ಮಾಹಿತಿ, ಸಂಸ್ಕರಣೆಗೆ ಸಂಬಂಧಪಟ್ಟ ಮಾಹಿತಿ, ಗುಣಮಟ್ಟವನ್ನು ಹೇಗೆ ಕಾಪಾಡ್ಕೋಬಹುದು, ಈ ಎಲ್ಲ ಮಾಹಿತಿಗಳನ್ನು ಅಲ್ಲಿ ನೀಡಲಾಗುತ್ತೆ. ಇವತ್ತು ಈ ಕಾಫಿಯನ್ನು ಮುಖ್ಯವಾಗಿ ನಾವು ರಫ್ತು ಮಾಡುವಂಥ ದೃಷ್ಟಿಯಿಂದನೂ ಕೂಡ ನೋಡಬೇಕಾಗಿದೆ. ಹೌದು ಸರ್. ಏಕೆಂದರೆ ನಮ್ಮ ಆಂತರಿಕ ಬಳಕೆಗೆ ನಾವು ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಒಂದು ಬೆಲೆ ಸಿಗೋದಿಲ್ಲ. ಹೊರಗಡೆ ರಫ್ತು ಆದಾಗ ಅವರಿಗೆ ಹೆಚ್ಚು ಬೆಲೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಆ ಅವಕಾಶಗಳನ್ನು ಕೂಡ ನೋಡಬೇಕಾಗತ್ತೆ. ಅದಕ್ಕೆ ಒಂದು ಮುಖ್ಯವಾದ ಅಂಶ ಅಂದರೆ ಸಾವಯವ ರೀತಿಯಲ್ಲಿ ಕಾಫಿ ಉತ್ಪಾದನೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಕೆಲವು ದೇಶಗಳು ಒಂದು ನಮ್ಮ ಪರಿಸರಕ್ಕೆ ತೊಂದರೆ ಆಗದಂತೆ ಕಾಫಿ ಉತ್ಪಾದನೆ ಮಾಡಬೇಕು ಅಂತ ಒಂದು ಕಟ್ಟಳೆ ಕೂಡ ಹಾಕ್ತಾ ಇದ್ದಾರೆ ಕೆಲವು ಯುರೋಪ್ ದೇಶಗಳು. ಅಲ್ಲಿ ಏನು ಅಂತಂದರೆ ನಮ್ಮ ಕಾಫಿ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಅನ್ನೋದು ಕೂಡ ಅವರು ಗಣನೆಗೆ ತೆಗೆದುಕೊಳ್ತಾರೆ. ನಮ್ಮ ಕಾಫಿಯನ್ನು ಕೊಂಡುಕೊಳ್ಳುವಾಗ ಕಾಫಿ ಉತ್ಪಾದನೆಗೋಸ್ಕರ ಎಷ್ಟು ಮರ ಕಡ್ದಿದ್ದಾರೆ ಅನ್ನೋದೇನಾದ್ರು ಗೊತ್ತಾದರೆ ಅವರು ನಮ್ಮ ಕಾಫಿಯನ್ನು ತೆಗೆದುಕೊಳ್ಳಲ್ಲ. ಪರಿಸರಕ್ಕೆ ತೊಂದರೆ ಆಗದಂತೆ ಕಾಫಿ ಉತ್ಪಾದನೆ ಆಗಬೇಕು ಅಂತ ಆ ಒಂದು ಕಟ್ಟಲೆ ಕೂಡ ಇದೆ. ಅದ್ರ ಬಗ್ಗೆ ಎಲ್ಲ ಅಲ್ಲಿ ಮಾಹಿತಿ ಸಿಗುತ್ತೆ. ಒಟ್ಟು ಈ ಮೂರು ದಿನ ಮುಖ್ಯವಾಗಿ ನಮ್ಮ ಬೆಳೆಗಾರರು ಕಾಫಿ ಮಂಡಳಿಯ ಕಚೇರಿಯನ್ನು ಸಂಪರ್ಕಿಸಿ ಅದರಲ್ಲಿ ಪಾಲ್ಗೊಳ್ಬಹುದು. ಮೂರು ದಿನ ನಡೆಯುತ್ತೆ. ಇಲ್ಲಿ ಬಾಳೆಹೊನ್ನೂರಲ್ಲಿ ಯಾವ ಜಿಲ್ಲೆಯವರು ಬೇಕಾದ್ರೆ ಪಾಲ್ಗೊಳ್ಬಹುದು, ಯಾವ ಕಾಫಿ ಬೆಳೆಗಾರರು ಕೂಡ ಪಾಲ್ಗೊಳ್ಬಹುದು. ಅಂದ್ರೆ ನೋಂದಣಿಗೆ ನೋಂದಣಿ ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ವ್ಯವಸ್ಥೆ ಮಾಡಬೇಕಲ್ಲ, ವ್ಯವಸ್ಥೆ ಮಾಡೋದಕ್ಕೋಸ್ಕರ ನೋಂದಣಿ ಮಾಡಿಕೊಂಡು ಅವ್ರಿಗೊಂದು ಎಷ್ಟು ಜನ ಬರಬಹುದು ಅನ್ನೋದು ಒಂದು ಖಾತ್ರಿ ಬೇಕಾಗುತ್ತೆ. ಅದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಹಂಗಾಗಿ ನೋಂದಣಿ ಮಾಡಿಕೊಂಡು ಅವರು ಭಾಗವಹಿಸ್ಬೋದು. ಮೂರು ದಿನ ಇರುತ್ತೆ. ಅಲ್ಲಿ ಮುಖ್ಯವಾಗಿ ಸಂಶೋಧನೆ ಬಗ್ಗೆ ಮತ್ತು ಸಂಸ್ಕರಣೆ, ಮಾರುಕಟ್ಟೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ. ಕೇವಲ 7 ಬೀಜಗಳಿಂದ ಪ್ರಾರಂಭ ಆಗಿರೋದು ಕಾಫಿ ಕೃಷಿ ನಮ್ಮ ದೇಶದಲ್ಲಿ. ಬಾಬಾ ಪುಡಂದ್ರವರು ಕೇವಲ 7 ಬೀಜಗಳನ್ನು ತಂದ್ರಂತೆ ವಿದೇಶದಿಂದ. ಈಗ ಏನು ನಮ್ಮ ಪ್ರಧಾನಮಂತ್ರಿಯವರು 2047 ಅಷ್ಟೊತ್ತಿಗೆ ನಮ್ಮದು ವಿಕಸಿತ ಭಾರತ ಆಗಬೇಕು ಅಂತ ಒಂದು ಗುರಿಯನ್ನು ಹಾಕಿದ್ದಾರೆ ನಮ್ಮೆಲ್ಲರಿಗೂ, ದೇಶವಾಸಿಗಳಿಗೆ. ಅದರ ಅನುಗುಣವಾಗಿ 700,000 ಟನ್ನಷ್ಟು ಕಾಫಿ ಉತ್ಪಾದನೆಯನ್ನು ಮಾಡಬೇಕು ಅಂತ ಗುರಿ ಹಾಕ್ಕೊಳ್ಳಲಾಗಿದೆ. ಈಗ 7 ಬೀಜಗಳಿಂದ 700,000 ಟನ್ವರೆಗೆ ಕಾಫಿ ಉತ್ಪಾದನೆ ಮಾಡಬೇಕು ಅಂತ ಗುರಿ 2047 ಹೊತ್ತಿಗೆ. ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. 2047 ಅಲ್ಲಿಗೆ ಒಂದು ಗುರಿ. ಆ ಗುರಿಯನ್ನು ತಲುಪೋದಕ್ಕೆ ಏನೆಲ್ಲ ಒಂದು ನಾವು ಕೆಲಸವನ್ನು ಮಾಡಬೇಕಾಗತ್ತೆ ಹಂತ ಹಂತವಾಗಿ ಅನ್ನೋದನ್ನು ಕೂಡ ಅಲ್ಲಿ ಚರ್ಚಿಸಲಾಗುತ್ತೆ. ಹಾಗಾಗಿ ಎಲ್ಲ ಕಾಫಿ ಬೆಳೆಗಾರರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು. ಮತ್ತು ಇದ್ರ ಬಗ್ಗೆ ಒಂದು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾಹಿತಿಯೂ ಕೂಡ ಬರುತ್ತೆ. ಅದನ್ನು ಕೂಡ ಒಂದು ಅವರು ತಿಳ್ಕೊಬಹುದು. ಜೊತೆಗೆ ಅಲ್ಲಿ ರೈತರಿಗೆ ಅನುಕೂಲವಾಗುವಂಥ ಕೆಲವು ಕಾಫಿ ತಳಿಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ರೈತರದ್ದು ಏನಂತಂದರೆ ಉತ್ಪಾದನೆ ಕಡೆಗೆ ಸಾಕಷ್ಟು ಗಮನ ಕೊಟ್ಟೇ ಕೊಡ್ತಾರೆ ಅವರು. ಉತ್ಪಾದನೆ ಆದಮೇಲೆ ಅದನ್ನು ಸಂಸ್ಕರಣೆ, ಮಾರುಕಟ್ಟೆ ಇದೆಯಲ್ಲ, ಅಲ್ಲೇ ನಮ್ಮ ರೈತರು ಸ್ವಲ್ಪ ಅಷ್ಟು ಅದ್ರ ಬಗ್ಗೆ ಮುತುವರ್ಜಿ ವಹಿಸಲ್ಲ. ಹಾಗಾಗಿ ಅದ್ರ ಬಗ್ಗೆ ನಮ್ಮ ರೈತ ಬಾಂಧವರು ತಿಳ್ಕೋಬೇಕು ಅಂತಂದರೆ ಅಂಥ ಕಡೆ ಹೋಗಿ ತಿಳ್ಕೋಬೋದು. ಅಲ್ಲಿ ವಿಶೇಷ ಒತ್ತನ್ನು ಇದಕ್ಕೆ ನೀಡಲಾಗುತ್ತೆ. ಸೊ ಈ ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ನಾವು ಪ್ರಾರಂಭದಲ್ಲಿ ಹೇಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಓಕೆ ಸರ್. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನೀಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ. ನೀಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ. ಮತ್ತೆ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸುಸ್ವಾಗತ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558 STD ಕೋಡ್ 08272. ಈಗ ಚಿತ್ರ ಅವರೇ, ಮುಖ್ಯವಾಗಿ ನಾವು ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮಗಳನ್ನು ಈ ತಿಂಗಳು ನಮ್ಮ ರೈತ ಬಾಂಧವರು ವಹಿಸಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಮುಖ್ಯವಾಗಿ ಈಗ ಕಳೆ ನಿಯಂತ್ರಣದ ಕಡೆಗೆ ನಮ್ಮ ರೈತ ಬಾಂಧವರು ಏಲಕ್ಕಿ ಬೆಳೆನಲ್ಲಿ ಒತ್ತನ್ನ ಕೊಡಬೇಕಾಗತ್ತೆ. ಯಾಕೆಂದರೆ ಮಳೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಳೆಗಳು ಬರೋ ಸಾಧ್ಯತೆ ಇರುತ್ತೆ. ಈಗಾಗಲೇ ಏನು ಅಕ್ಟೋಬರ್ ಸುಮಾರಿಗೆ ಮಳೆ ನಿಂತೋಯ್ತಲ್ಲ, ಅಲ್ಲಿರುವಂಥ ತೇವಾಂಶವನ್ನು ಬಳಸ್ಕೊಂಡು ಕಳೆಗಳು ಹೆಚ್ಚು ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಳೆ ನಿಯಂತ್ರಣ ಮಾಡಬೇಕು. ಕಳೆಗಳೇನು ಅಂದರೆ ಬೆಳೆ ಜೊತೆಯಲ್ಲೇ ಒಂದು ಸ್ಥಳಕ್ಕೆ ಸ್ಪರ್ಧಿಸ್ತವೆ, ತೇವಾಂಶಕ್ಕೆ ಸ್ಪರ್ಧಿಸ್ತವೆ, ಸೂರ್ಯನ ಬೆಳಕಿಗೆ ಸ್ಪರ್ಧಿಸ್ತವೆ, ಮತ್ತು ಪೋಷಕಾಂಶಗಳಿಗಂತೂ ಸ್ಪರ್ಧಿಸ್ತವೆ. ಹಾಗಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಜೊತೆಗೆ ಒಣಗಿದಂಥ ಎಲೆಗಳನ್ನು ಕೂಡ ತೆಗಿಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ತಿಮ್ಮಪ್ಪ ಮಾತಾಡಿ ಸರ್. ತಿಮ್ಮಪ್ಪ? ಹೌದು ಸರ್. ತಿಮ್ಮಪ್ಪ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಪುತ್ತೂರಿಂದ. ಪುತ್ತೂರಿಂದ, ಹಾ. ತಿಮ್ಮಪ್ಪ ಅವರೇ, ಯಾವ್ಯಾವ ಬೆಳೆಗಳು ಬೆಳೀತಾರ ತಿಮ್ಮಪ್ಪ ಅವರು? ನಾವು ತೆಂಗು, ಅಡಿಕೆ, ಗೇರು ಬೀಜ. ಹಾ, ತೆಂಗು, ಅಡಿಕೆ, ಗೇರು ಬೀಜ, ಮತ್ತೆ ಸ್ವಲ್ಪ ಕೊಕ್ಕೋ ಉಂಟು. ಕೊಕ್ಕೋ? ಕೋಕೋ ಅಂತ ಸರ್. ತೆಂಗು, ಅಡಿಕೆ, ಗೇರು ಬೀಜ. ಅಂದ್ರೆ ಅಡಿಕೆ ಅಷ್ಟು ಇಲ್ಲ ಸರ್, ಅಂದ್ರೆ ತುಂಬಾ ಬಿದ್ದು ಹೋಗಿದೆ ಸರ್. ಅಂದ್ರೆ ಏನು ಸಮಸ್ಯೆ ಆಯ್ತು ಅಡಿಕೆಗೆ? ಅಡಿಕೆ ಕೊಳೆ ರೋಗ ಅಂತ ಹೇಳಿದ್ರೆ ಬಿಡದ ಮಳೆ ಬಂತಲ್ಲ ಕಳೆದ ಸಲ. ಅಲ್ಲ, ಅದು ಕೊಳೆ ರೋಗ ಒಂದು ಮಳೆ ಇದ್ದಾಗ ಜಾಸ್ತಿ ಬರುತ್ತೆ. ಹೌದೌದು. ಮತ್ತೆ ಹಳದಿ ಎಲೆ ರೋಗ ಅಂತ ಏನಾದ್ರೂ ನಿಮ್ ಕಡೆ ಬಂದಿದ್ಯಾ? ಹಳದಿ ರೋಗ ಈಗೇ ಇಲ್ಲ ಸರ್, ಜಾಲ್ಸೂರು ಸೈಡ್ ಅಲ್ಲಿ ನೋಡಿದ್ದೇನೆ ಮೊನ್ನೆ ನಾನು ಹೋಗುವಾಗ. ನಿಮ್ಮಲ್ಲಿ ಏನಿಲ್ಲ? ಆ ಸೈಡ್ ಅಲ್ಲಿ ಫುಲ್ ಹೋಗಿದೆ ಸರ್. ಈಗೆಲ್ಲ ಏನು ಅಡಿಕೆ ಕೊಯ್ಲು ಮಾಡ್ತಾ ಇದ್ದೀರಾ ಹೇಗೆ? ಹಾ, ಈಗ ಮಾಡ್ತಾ ಇದ್ದಾರೆ, ಫಸ್ಟ್ ಕೊಯ್ಲು ಮಾಡ್ತಾ ಇದ್ದಾರೆ ಈಗ. ಹೌದಾ? ಹಾ ಹಾ. ನಿಮ್ದು ಎಷ್ಟು ಮರಗಳಿದಾವೆ ತಿಮ್ಮಪ್ಪರು? ನಮಗೆ ಒಂದು 200-250 ಮರ ಉಂಟು ಸರ್. ಕೊಯ್ಲು ನೀವೇ ಮಾಡ್ತಿರೋ ಅಥವಾ ಚೇಣಿಗೆ ಕೊಡ್ತಿರೋ? ಇಲ್ಲ ಇಲ್ಲ, ಅದು ಅಡಿಕೆ ತೆಗಿಯೋರೇ ಇರ್ತಾರಲ್ಲ, ನಮ್ಮದು ಒಂದಲ್ಲ, ಮತ್ತೆ ಆಚೆ ಈಚೆ ಇರುವವರು ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ತೆಗಿಸ್ಬೇಕು ನಾವು. ಎಷ್ಟಾಗ್ಬೋದು? ಒಂದು ದಿನಕ್ಕೆ ಒಂದು 500 ಮರ, 600 ಮರ ಎಲ್ಲ ತೆಗಿತಾರಲ್ಲ. ನಿಮ್ದು 200 ಮರ ಅಂತ ಅಂದ್ರೆ ಒಂದು ಅರ್ಧ ದಿನದಲ್ಲಿ ಮುಗಿಯುತ್ತಾ? 250 ಅಂದ್ರೆ 250 ಹೌದು, ಒಂದು ಮಧ್ಯಾಹ್ನದವರೆಗೆ ಆಗ್ತದೆ. ಎಷ್ಟು ಸರಿ ಕೊಯ್ಲು ಮಾಡಿದ್ರೆ ಮಧ್ಯಾಹ್ನದವರೆಗೆ ತೆಗೆದು ಮಧ್ಯಾಹ್ನದವರೆಗೆ ಬೇರೆ ಗಾಡಿಯಲ್ಲಿ ಮಾಡಿ ಮಧ್ಯಾಹ್ನ ನಂತರ ಬರ್ತಾರೆ ನಮ್ಮಲ್ಲಿಗೆ. ಅಂದ್ರೆ ಎಷ್ಟು ಸರಿ ಕೊಯ್ಲು ಮಾಡಿಸ್ತೀರಾ ಹಾಗೆ ತಿಮ್ಮಪ್ಪ ಅವರು? ನಮಗೆ 3 ಸಲ ಸರಿ. 3 ಸರಿ ಮಾಡ್ತೀರಾ? ಹೌದೌದು. ಅಂದ್ರೆ ಗೊನೆಗಳು ಹೇಗಿರ್ಬೇಕು ಕೊಯ್ಲು ಮಾಡೋದಕ್ಕೆ ಚೆನ್ನಾಗಿದಾವೆ ಅಂತ ನಿಮಗೆ ಗೊತ್ತಾಗಿ ಹೆಂಗ್ ಗೊತ್ತ ಹೆಂಗ್ ತಿಳ್ಕೊಳ್ತೀರಾ? ಅದು ಹಳದಿ ಕಲರಿಗೆ ಬರ್ತದಲ್ಲ ಸರ್, ಆಗ ಕೊಯ್ಲಿಕ್ಕೆ ಒಂದೊಂದು ಉದುರ್ಬೇಕು, ಒಂದೊಂದು ಹಣ್ಣು ಉದುರ್ಲಿಕ್ಕೆ ಆಗ ಕೊಯ್ಬೇಕು. ಒಂದೊಂದು ಉದುರುತ್ತೆ ಮತ್ತೆ ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇಲ್ಲದಿದ್ರೆ ನಾವು ಉದುರುವ ಮೊದಲು ಕೊಯ್ದ್ರೆ ಉಂಟಲ್ಲ ಅದರ ಗುಣಮಟ್ಟ ಕಡಿಮೆ ಆಗ್ತದೆ. ನಿಜ ನಿಜ, ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿ ಮಾಗ್ಬೇಕದು. ಹೌದು ಸರ್, ಹೌದು. ನೀವು ಅದನ್ನ ಆಮೇಲೆ ಏನ್ ಮಾಡ್ತೀರಾ? ಮತ್ತೆ ಅದನ್ನು ಕೊಯ್ದ ಮೇಲೆ ಅಂಗಳಕ್ಕೆ ತಕೊಂಡು ಬಂದು ಅದನ್ನು ಹೊಡಿಲಿಕ್ಕೆ ಉಂಟು ಇದರಲ್ಲಿ ಒಂದು ಮರದ ಬೀಜದಲ್ಲಿ. ಆಮೇಲೆ ನಾವು ಅದನ್ನು ರಾಶಿ ಹಾಕಿ ಗೋಣಿ ಚೀಲ ಹಾಕ ಮೇಲೆ ಇದು ಅದನ್ನು ಹಣ್ಣನ್ನು ಇದು ನೀರು ಹಾಕಿ ಸ್ವಲ್ಪ ಇದು ಮಾಡಿ ಗೋಣಿ ಚೀಲ ಉಂಟಲ್ಲ ಅದನ್ನು ಮುಚ್ಚಿ ಬಿಡುದು, ಒಂದು 2-3 ದಿವಸ ಮುಚ್ಚಿ ಬಿಡುದು, ಆಗ ಚೆನ್ನಾಗಿ ಹಣ್ಣು ಆಗ್ತದೆ. ಮತ್ತೆ ಆಮೇಲೆ ಅಂಗಳದಲ್ಲಿ ಹರಡುದು ಅದು ಹಣ್ಣು ಹಾಗೆ ಹಾಕಿದ್ರೆ ಒಣಗುದಿಲ್ಲ ಪಕ್ಕ ಬೇಗ. ಇದು ಹಣ್ಣು ಇದು ಗೋಣಿ ಚೀಲ ಹಾಕಿದ್ರೆ ಉಂಟಲ್ಲ ಬಾಳೆಹಣ್ಣು ನಾವು ಹಣ್ಣು ಮಾಡ್ತೇವಲ್ಲ ಅದೇ ತರ ಇದ್ದದು ಕಾಯಿ ಸ್ವಲ್ಪ ಸ್ವಲ್ಪ ಎಡೆಯಲ್ಲಿ ಕಾಯಿ ಇದ್ದು ಕೂಡ ಹಣ್ಣು ಆಗ್ತದೆ. ಹಾಗೆ ಮಾಡಿದ್ರೆ ಅದು ಗುಣಮಟ್ಟ ಒಳ್ಳೆದಿರ್ತದೆ. ಇದ್ರೆ ಕೆಲವು 2ನೇ ಕ್ಲಾಸ್ ಎಲ್ಲ ಬರ್ತದೆ ಅದರಲ್ಲಿ, ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ವಿಭಾಗ ಉಂಟದ. ಆಮೇಲೆ ಸಿಪ್ಪೆ ಸುಲಿಸ್ತೀರಾ ನೀವೇನೆ? ಹಾ, ಸಿಪ್ಪೆ ನಾನೇ ತೆಗಿತೇನೆ ಸರ್, ನನಗೆ ಗೊತ್ತುಂಟದು. ಸಿಪ್ಪೆ ತೆಗೆದ್ಮೇಲೆ ಒಣಗಿಸ್ತೀರಾ? ಇಲ್ಲ ಇಲ್ಲ, ಸಿಪ್ಪೆ ತೆಗೆದ ಮೇಲೆ ಅದು ಚೆನ್ನಾಗಿ ಒಣಗಿದ ಮೇಲೆ ಉಂಟಲ್ಲ ಅದು ಈಗ ನಾವು ಕೈಯಲ್ಲಿ ಆಡಿಸುವಾಗ ಅದರಲ್ಲಿ ಸೌಂಡ್ ಟಕ ಟಕ ಅಂತ ಬರ್ತದೆ, ಅಷ್ಟರವರೆಗೆ ಒಣಗಿಸುವುದು. ಮತ್ತೆ ಅದನ್ನು ಸಿಪ್ಪೆ ತೆಗೆದಾದ್ಮೇಲೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬರ್ತದೆ, ಫಸ್ಟ್ ಇದು ಬರ್ತದೆ ಒಳ್ಳೆ ಅಡಿಕೆ ಸಿಪ್ಪೆ ಇಲ್ಲದು. ಮತ್ತೆ ಅದರ ಒಳಗೆ ಅಂಟಿಗೊಂಡ ಸಿಪ್ಪೆ ಇರ್ತದೆ, ಅದನ್ನು ನಾವು ಕತ್ತಿಯಿಂದ ತೆಗಿಬೇಕು. ಆಮೇಲೆ ಕರಿಗೋಟು ಅಂತ ಬರ್ತದೆ ಅದರಲ್ಲಿ ಥರ್ಡ್ ಕ್ಲಾಸ್. ಕರಿಗೋಟು, ಹೌದೌದು, ಸಪ್ಪು ಇರ್ತದೆ ಅಲ್ಲ, ಅದನ್ನು ಮೂರು ಮೂರು ಇದ್ದಾಗ ಮಾಡಿ ಕೊಡ್ಬೇಕು. ಮತ್ತೆ ಈ ಬೇಯಿಸಿ ಎಲ್ಲ ಮಾಡ್ತಾರಲ್ಲ, ಅದನ್ನೇನ್ ಮಾಡಲ್ವ ನೀವು? ಇಲ್ಲ ಸರ್, ಅದು ಮಡಿಕೇರಿಯಲ್ಲಿ ಚಳಿ ಇರುವ ಪ್ರದೇಶದಲ್ಲಿ ಒಣಗಿಸ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಹೌದೌದೌದು, ಅವರು ಅದನ್ನು ಗೋಣೆಯನ್ನು ತೆಗೆದು ಸ್ವಲ್ಪ ಎಳತ್ತಿರುವ ಕಡೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಉಂಟದಲ್ಲ. ಅದೇ ಅದೇ ಬೇಯಿಸಿ ಅದನ್ನ ಮತ್ತೆ ಬೇರೆ ನೀವು ಒಣಗಿಸಿ ಮಾರಾಟ ಮಾಡ್ತೀರಾ? ನಾವು ಒಣಗಿಸಿ ಹಣ್ಣು ಆದ ಮೇಲೆ ಅದನ್ನು ಒಣಗಿಸಿ ಸಿಪ್ಪೆ ತೆಗೆದು ಮತ್ತೆ ಅದನ್ನು ಟ್ರೇಡ್ ಮಾಡ್ಲಿಕ್ಕೆ ಉಂಟು. ಅದರಲ್ಲಿ ಫಸ್ಟ್ ಈಗ ಫಸ್ಟ್ ಅಡಿಕೆ ಬಂದ್ರು ಕೂಡ ಉಂಟಲ್ಲ, ಫುಲ್ ಸಿಪ್ಪೆ ಹೋದ ಮೇಲೆ ಕೂಡ ಅದರಲ್ಲಿ ಒಳ್ಳೆ ಅಡಿಕೆ ಮತ್ತು ಪಟೂರು ಅಂತ ಬರ್ತದೆ ಸ್ವಲ್ಪ ಹೊಡೆದದ್ದು, ಅದನ್ನು ಮಾಡ್ಲಿಕ್ಕೆ ಉಂಟು. ಮತ್ತೆ ಸಿಪ್ಪೆ ಗೋಟು ಅಂತ ಬರ್ತದೆ, ಅದನ್ನು ನಾವು ಕತ್ತಿಯಿಂದ ಸಿಪ್ಪೆಯನ್ನು ತೆಗೆದು ಕೊಟ್ರೆ ಅದಕ್ಕೆ ಮತ್ತೆ ಹಾಗೆಯೇ ಕೊಟ್ರೆ ಅದಕ್ಕೆ ರೇಟ್ ಕಡಿಮೆ. ಮತ್ತೆ ಕರಿಗೋಟಿಗೆ ಸಿಪ್ಪೆ ಗೋಟಿಗಿಂತಲೂ ಸ್ವಲ್ಪ ಕಡಿಮೆ ರೇಟ್. ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ನಾವು ಈಗ ಅಂಗಡಿಯಲ್ಲಿ ಸರ್, ನಾನು ಸ್ವಲ್ಪ ಅಡಿಕೆ ಎಲ್ಲ ಇರುದು, ಇಲ್ಲದಿದ್ರೆ ಕ್ಯಾಂಪ್ ಎಲ್ಲ ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ಅಡಿಕೆ ಇವರೆಲ್ಲ ಕ್ಯಾಂಪ್ ಇದು ಉಂಟಲ್ಲ, ಫ್ಯಾಕ್ಟ್ರಿ ಉಂಟು. 200 ಮರ ಅಂದ್ರೆ ಎಷ್ಟು ಆಗ್ಬೋದು? 200 ಮರ ಅಂತ ಹೇಳಿದ್ರೆ ಅದು ಒಳ್ಳೆ ಸಾಕಿದ್ರೆ ಒಂದು 4 ಗಿಂತಲ್ಲ 5 ಗಿಂತಲ್ಲ ಬರ್ತದೆ, ನಮಗೆ ಒಂದು 2-2.5 ಗಿಂತಲ್ಲ ಬರ್ತದೆ. ಈ ಸಲ ಇಲ್ಲ, ಈಗ ಈ ಸಲ 1-1.5 ಗಿಂತಲ್ಲ ಆಗ್ತದೆ ಕಡಿಮೆ ಅಂತೀರಿ? ಹೌದು ಸರ್. ಅಂದ್ರೆ 1 ಲಕ್ಷ ರೂಪಾಯಿ ವರೆಗೂ ಆದಾಯ ಬರ್ಬೋದು ಅಂತೀರಾ? ಅಲ್ಲ, 2.5 ಗಿಂತಲ್ಲ ಆದ್ರೆ ಈಗ ಒಂದು 500 ನಿಂತ್ರೆ ಒಂದು ಕಾಲು ಎರಡು ಅಲ್ಲ, ಒಳ್ಳೇದಾದ್ರೆ 4 ಗಿಂತಲ್ಲ ಆಗ್ತದೆ. ಅಂದ್ರೆ ಒಂದು 1.5 ಲಕ್ಷ ಈಗೆಲ್ಲ ಆಗ್ಬಹುದು. ಮತ್ತೆ ಗೇರು ಬೀಜ ಆಗ್ತದೆ. ಗೇರು ಬೀಜ ಅದು ಯಾವಾಗ ಕೊಯ್ಲು ಮಾಡ್ಕೊಳ್ತೀರಾ? ಯಾವ್ದನ್ನು ಗೇರು ಬೀಜನ? ಗೇರು ಬೀಜ ಇನ್ನು ಈಗ ಹೂ ಬಿಡ್ತಾ ಉಂಟು ಈಗ, ಅದು ಮಾವು ಮತ್ತೆ ಅಲ್ಲ, ಮಾವು ಗೇರು ಎಲ್ಲ ಒಂದೇ ಸರಿ ಹೂ ಬಿಡುತ್ತಲ್ಲ. ಕೆಲವು ಅದು ಹೇಳಲಿಕ್ಕೆ ಆಗುದಿಲ್ಲ, ಕೆಲವು ಒಮ್ಮೆ ಬೇಗ ಬಿಡ್ತದೆ, ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಡ್ತದೆ, ಇನ್ನೊಂದು ಡಿಸೆಂಬರ್ ಅಲ್ಲಿ ಆಗ್ತದೆ, ಸ್ವಲ್ಪ ಮಾರ್ಚ್ ಅಲ್ಲಿ ಕೂಡ ಬಿಡುವಂತದ್ದು ಇರ್ತದೆ, ಮತ್ತೆ 3 ಸಲ ಬಿಡುವಂತದ್ದು ಕೂಡ ಇರ್ತದೆ. ನಿಮ್ ಕಡೆಯಲ್ಲಿ ಯಾವಾಗ ಜಾಸ್ತಿ ಬಿಡುತ್ತೆ? ಎಂತ ಸರ್, ನಿಮ್ ಕಡೆಯಲ್ಲಿ ಯಾವಾಗ ಹೂ ಬಿಡೋದು ಜಾಸ್ತಿ? ನಮ್ಮಲ್ಲಿ ಈಗ ಅಕ್ಟೋಬರ್ಗೆ ಆರಂಭ ಆಗಿದೆ ಸರ್, ಅಕ್ಟೋಬರ್ಗೆ ಆದ್ರೆ ಸಾಧಾರಣ ನಮಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅಡಿಕೆ ಇದು ಕೊಯ್ಲು ಮುಗಿಯುತ್ತದೆ. ಯಾವಾಗ? ಏಪ್ರಿಲ್ ಅಲ್ಲಿ, ಏಪ್ರಿಲ್ ಗೆ ಆಗುವಾಗ. ಅಂದ್ರೆ ಒಂದು 6 ತಿಂಗಳು ಬೇಕಾಗತ್ತೆ. ಅಷ್ಟು 6 ತಿಂಗಳು ಬೇಕಲ್ಲ ಸರ್, ಕೆಲವು ಅದು ಅಂದ್ರೆ ನಾವು ಈಗ ಎಡೆಡೆಯಲ್ಲಿ ಬಿಡ್ತದಲ್ಲ, ಈಗ ಅಕ್ಟೋಬರ್ ನವೆಂಬರ್ ನವೆಂಬರ್ ನಲ್ಲಿ ಡಿಸೆಂಬರ್ ಹೀಗೆ ಒಂದೊಂದು ತಿಂಗಳ ಮೇಲೆ ಬೇರೆ ಬೇರೆ ಟೈಮ್ ಅಲ್ಲಿ ಬಿಡುವಂತದ್ದು ಕೂಡ ಇರ್ತದೆ, ಒಂದೇ ಲೆಕ್ಕ ಇದು ಬಿಡುವುದಿಲ್ಲ ಸರ್. ಎಷ್ಟು ಮರ ಇದಾವೆ ನಿಮ್ದು ಗೋಡಂಬಿ ಮರಗಳು, ಗೇರ್ ಮರಗಳು? ನಮ್ಮಲ್ಲಿ ಒಂದು 50 ಮರ ಉಂಟು ಸರ್. 50 ಮರ? ಹೌದೌದು. ಮತ್ತೆ ನೀವು ಅದು ಕೊಯ್ಲು ಮಾಡ್ಕೊಂಡ್ಮೇಲೆ ಅದು ಸಂಸ್ಕರಣೆ ಎಲ್ಲ ಮಾಡ್ಬೇಕಾಗತ್ತೆ, ನೀವೇ ಮಾಡ್ತೀರಾ ಅದನ್ನು? ಅದರ ಇದನ್ನೆಲ್ಲ ಹಣ್ಣು ಎಲ್ಲ ತೆಗೆದು ಅದು ಮತ್ತೆ ಬಿಸಿಲಿಗೆ ಹಾಕ್ಲಿಕ್ಕೆ ಉಂಟು, ಒಣಗಿಸ್ಬೇಕು. ಅಲ್ಲ, ಅದು ಒಂಥರ ರೀತಿ ಒಣಗಿಸಿದ ಮೇಲೆ ನಾವು ಇದು ಗುಂಪಿನ ಹಾಕಿ ಒಂದು 50 ಕೆಜಿಯ ಇದು ಮಾಡಿಕೊಂಡು ಹೋಗಿ ಕೊಡುದು. ಹಣ್ಣು ಏನ್ ಮಾಡ್ತೀರಾ ತಿಮ್ಮಪ್ಪರು? ಎಂತ ಸರ್, ಹಣ್ಣು ಇರುತ್ತಲ್ಲ ಅದೇನ್ ಮಾಡ್ತೀರಾ? ಹಣ್ಣು ಏನು ಎಂತ ಸರ್, ಇದು ನಮ್ ಸಂಸ್ಕರಣೆ ಏನು ಮಾಡಲ್ಲ, ಅದು ಅದರ ಬುಡಕ್ಕೆ ಹಾಕಿ ಬಿಡ್ತೇವೆ. ಅದು ಒಂದು ಗೊಬ್ಬರ, ಸಾವಯವ ಗೊಬ್ಬರ. ಅದಕ್ಕೆ ಗೊಬ್ಬರ ಆಗ್ತದೆ. ಬೀಜ ಮಾತ್ರ ಒಣಗಿಸ್ಕೊಳ್ತೀರಾ? ಹೌದು ಸರ್, ಒಣಗಿಸಿ. ಹಸಿ ಉಂಟು ಅಂತ ರೇಟ್ ಕಡಿಮೆ ಆಗ್ತದೆ. ಅಲ್ಲ, ಒಂದು ದ್ರವ ಪದಾರ್ಥ ಬಂದು ಅದು ಸ್ವಲ್ಪ ಎಲ್ಲ ಇದಾಗುತ್ತಲ್ಲ, ಒಂಥರ ಉರಿಯೋದು ಇದ ಟೈಪ್ ಇದಾಗುತ್ತಲ್ಲ. ಯಾವುದು? ಅಲ್ಲ, ಆ ಕಾಯಿ ಬೇರ್ಪಡಿಸುವಾಗ ಹಣ್ಣಿಗೆ ಸ್ವಲ್ಪ ಅದು ದ್ರವ ಪದಾರ್ಥ ಕಲೆಯೆಲ್ಲ ಆಗುತ್ತಲ್ವಾ ಅದು? ಅದು ಹಣ್ಣಿನ ರಸ ನಮ್ಮ ನಮ್ಮ ಬಾಡಿಗೆ ಏನಾಗುದಿಲ್ಲ, ಬಟ್ಟೆವರೆಗೆ ಇದ್ರೆ ಅದರಲ್ಲಿ ಅದರ ಕಲೆ ಇದಾದ್ರೆ ಮತ್ತೆ ಹೋಗುದಿಲ್ಲ ಸುಲಭದಲ್ಲಿ. ಹೌದು. ಗೇರು ಎಷ್ಟಾಗ್ಬೋದು? 50 ಕೆಜಿ 50 ಮರ ಅಂದ್ರೆ ಎಷ್ಟು ಬರ್ಬೋದು? 50 ಒಂದು 2 ಕ್ವಿಂಟಲ್ ಆಗ್ತದೆ ನಮಗೆ, ಅಂದ್ರೆ ತುಂಬಾ ಆಗುದಿಲ್ಲ ಸರ್. ಅದು ಕೆಲವು ಕಡೆಯಲ್ಲಿ ಚೆನ್ನಾಗಿ ಸಾಕಿದ್ರೆ ಉಂಟಲ್ಲ ಆಗ್ತದೆ, ಒಂದರಲ್ಲಿ 25 ಕೆಜಿ ಎಲ್ಲ ಆಗ್ತದೆ. ಅಂದ್ರೆ ಏಪ್ರಿಲ್ ಅಷ್ಟೊತ್ತಿಗೆ ಬರುತ್ತಾ ಅದು ಕೊಯ್ಲಿಗೆ? ಎಂತ ಸರ್, ಏಪ್ರಿಲ್ ಗೆ ಬರುತ್ತಾ ಕೊಯ್ಲಿಗೆ? ಏಪ್ರಿಲ್ಗೆ ಬರ್ತದೆ. ಇಲ್ಲಿ ಏಪ್ರಿಲ್ ತಿಂಗಳವರೆಗೂ ಕಾಯ್ಬೇಕು. ಮಾರ್ಚಲ್ಲಿ ಕೆಲವು ಮಾರ್ಚಲ್ಲಿ ಅಂತ ಆಗ್ತದೆ, ಏಪ್ರಿಲ್ ನಲ್ಲಿ ಸ್ವಲ್ಪ ಲೇಟ್ ಆಗಿ ಬಿಟ್ಟರೆ ಏಪ್ರಿಲ್ ನಲ್ಲಿ ಫಿನಿಶ್ ಆಗ್ತದೆ. ಸರಿ ಸರಿ, ಅದು ಪರವಾಗಿಲ್ಲ, ನೀವು ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ ನಿಮಗೆ? ಅದರಲ್ಲಿ ನಮಗೆ ಅಷ್ಟು ಖರ್ಚು ಇಲ್ಲ ಸರ್. ಮತ್ತೆ ನಾವು ಔಷಧಿ ಎಲ್ಲ ಬಿಡುದಿಲ್ಲ, ನಾವು ನ್ಯಾಚುರಲ್ ಆಗಿ ಮನುಷ್ಯರು ತಿನ್ನುವುದಲ್ಲ. ಹೂ ಬರುವಾಗ ಸ್ವಲ್ಪ ಎಲ್ಲ ಈ ಹುಳುಗಳು ಅದು ಬರೋದು ಸಾಧ್ಯತೆ ಇರುತ್ತೆ. ಅದು ಅಂದ್ರೆ ಎಂತ ಗೊತ್ತಿಲ್ಲ, ಒಂದು ಸಲ ನಾವು ಔಷಧಿ ಸಿಂಪಡಿಸಿ ನಿಲ್ಸಿದ್ರೆ ಅದು ಹಾಗೆ ಆಗ್ತದೆ. ಅದೇ ಅದೇ ಅದೇ, ನ್ಯಾಚುರಲ್ ಆಗಿ ನಾವು ಅದನ್ನು ಹಾಗೆ ಬಿಟ್ಟರೆ ಏನಾಗುದಿಲ್ಲ ಸರ್, ಇದು ಹುಳೆಲ್ಲ ಬರುವುದಿಲ್ಲ. ಅಲ್ಲ, ನಾವು ಈ ಗೇರು ಬೆಳಗ್ಗೆನೆ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿ ಬಹಳ ತೊಂದರೆ ಆಯ್ತು ಅಂತೆಲ್ಲ ಕೇಳಿದೀವಿ ಅಲ್ವಾ? ಹೌದು ಹೌದು ಸರ್. ಹಾಗಾಗಿ ಮತ್ತೆ ಸಿಂಪಡಣೆಗೆ ಹೋಗೋದು ಭಯನೇ ಇಲ್ಲ. ನಾವು ಹಿಂದಿನಿಂದಲೇ ಸರ್, ನಾವು ಗೇರು ಹಿಂದೆ ನಮಗೆ ತುಂಬಾ ಗೇರು ಎಲ್ಲ ನಾವು ನಮ್ಮ ಅಪ್ಪನವರೆಲ್ಲ ಕಾಂಟ್ರಾಕ್ಟ್ ವಹಿಸ್ಕೊಳ್ತಿದ್ರು, ಆಗ ನ್ಯಾಚುರಲ್ ಆಗಿ ಆಗುವಂತದ್ದೇ ಇದು ಮಾಡ್ತಾ ಇದ್ದದ್ದು, ಅದಕ್ಕೆ ಸಿಂಪರಣೆ ಮಾಡ್ತಿರ್ಲಿಲ್ಲ. ಮತ್ತೆ ಇವರದ್ದು ತೋಟಗಾರಿಕೆ ಇಲಾಖೆ ಅವರು ಇದ್ರೆ ಅವರು ಇದರಲ್ಲಿ ಹೆಲಿಕಾಪ್ಟರ್ನಲ್ಲಿ ಸ್ವಲ್ಪ ಸ್ಪ್ರೇ ಮಾಡ್ತಿದ್ರು. ತೆಂಗಿನ ಮರ ಎಷ್ಟಿದಾವೆ? ತೆಂಗಿನ ಮರ ಒಂದು 8 ತೆಂಗಿನ ಮರ ಉಂಟು ಸರ್. ಅದು ನಿಮ್ಮ ಬಳಕೆಗೆ ಸಾಕಾಗತ್ತೆ? ಅಷ್ಟು ಸಾಕಾಗ್ತದೆ. ಕೋಕೋ ಕೋಕೋ ಗಿಡಗಳು? ಕೋಕೋ ಗಿಡ ತುಂಬಾ ಇಲ್ಲ ಸರ್, ಒಂದು 10 ಗಿಡ ಉಂಟು ಅಷ್ಟೇ. 10 ಗಿಡ ಇದು? ಆದ್ರೆ ಆಗ್ತದೆ ನಮಗೆ, ಒಂದು 50 ಕೆಜಿ ಆಗ್ತದೆ ಅಷ್ಟೇ. 50 ಕೆಜಿ ಆಗುತ್ತೆ ಅದನ್ನ? ಹೌದು, ಅಂದ್ರೆ ಅದು ಕಸಿ ಗಿಡ ಅಲ್ಲ, ನಮ್ಮ ಊರಿನ ಟೈಪ್ ನ ಒಂದು ಗಿಡ. ಅದರಲ್ಲಿ ಆದ್ರೆ ಆಗ್ತದೆ, ಒಂದು 1 ಕ್ವಿಂಟಲ್ ನವರೆಗೆ ಆಗ್ತದೆ, ಮತ್ತೆ ಒಮ್ಮೊಮ್ಮೆ ಆಗುದಿಲ್ಲ. ಅದು ಬೆಲೆ ಪರವಾಗಿಲ್ವಾ? ಬೆಲೆ ಈ ಸಲ ಕಡಿಮೆ ಸರ್, 100 ರೂಪಾಯಿ ಇತ್ತು, ಕಳೆದ ವರ್ಷ 300 ರೂಪಾಯಿ ಇತ್ತು ಸರ್. ಒಟ್ಟಾರೆ ನಿಮಗೆ ಒಂದು ಒಳ್ಳೆ ಆದಾಯ ಬರುತ್ತೆ ಕೃಷಿಯಿಂದ? ತೊಂದ್ರೆ ಇಲ್ಲ ಸರ್, ನಮ್ಮ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಆಗ್ತದೆ. ನಿಮ್ಮ ಖರ್ಚು ವೆಚ್ಚ ಅದನ್ನು ನಾವು ನಂಬಿ ನಮ್ಮ ಇದನ್ನೆಲ್ಲ ನಾನು ಹೊರಗೆ ಕೂಡ ಕೆಲಸ ಹೋಗ್ತೇನೆ ಮಾಡ್ತೇನೆಲ್ಲ ಸರ್. ಅಲ್ಲಿಂದ ಎಷ್ಟು ಆಗ್ತದೆ ಕೃಷಿಯಲ್ಲಿ? ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಪತ್ನಿ ಅವರು ಮಾಡ್ತಾರೆ, ಮತ್ತೆ ಬೇರೆ ಕಡೆ ನಮ್ಮ ನಾವು ಈಗ ಹೊರಗೆ ಕೆಲಸಕ್ಕೆ ಹೋಗ್ತೇವಲ್ಲ, ಅಲ್ಲಿ ಕೆಲಸ ಅಲ್ಲಿ ನಾವು ಮಾಡುವಾಗ ಅವರು ಕೂಡ ಬಂದು ನಮಗೆ ಸಹಕಾರ ಮಾಡ್ತಾರೆ. ಮುಯ್ಯಾಳು ಅಂತಾರಲ್ಲ ಹಂಗೆ? ಹೌದೌದು, ಅವ್ರ ಕೆಲಸ ನೀವು ಮಾಡೋದು, ನಿಮ್ ಕೆಲಸ ಅವರು ಬಂದು ಮಾಡ್ತಾರೆ. 10 ಜನ ಇದ್ದೇವೆ ಸರ್, ಅವರ ಕೆಲಸಕ್ಕೆ ನಾವು ಹೋಗುದು, ನಮ್ಮ ಕೆಲಸಕ್ಕೆ ಅವರು ಬರುವುದು. ಸರಿ, ಈಗ ಒಂದು ಪ್ರಶ್ನೆ ತಿಮ್ಮಪ್ಪರೆ, ಈ ಕಾರ್ಯಕ್ರಮದಲ್ಲಿ ಕೇಳಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ನಿಮ್ಮ ಅನುಭವನ ಚೆನ್ನಾಗಿ ಹಂಚಿಕೊಂಡ್ರಿ. ಹೌದು ಸರ್. ಈಗ ಒಂದು ರಾಷ್ಟ್ರೀಯ ಕಿಸಾನ್ ದಿನ ಅಂತ ನಾವು ಆಚರಿಸ್ತೀವಿ, ಯಾವ ದಿನ ಅದು ಅಂತ? ಅಂದು ರಾಷ್ಟ್ರೀಯ ರೈತರ ದಿನ ಅಂತ ಅದನ್ನ ಆಚರಿಸ್ತಾರೆ. ಕಿಸಾನ್ ದಿನ? ಹಾ, ಇದೇ ತಿಂಗಳೇ ಬರುತ್ತೆ ಅದು. ಡಿಸೆಂಬರ್ 13 ಸರ್? ಇಲ್ಲ ಇಲ್ಲ ಇಲ್ಲ, ಡಿಸೆಂಬರ್ 13 ಅಲ್ಲ, ಇನ್ನೊಂದು 10 ಸೇರಿಸ್ಕೊಳ್ಳಿ. 23 ಡಿಸೆಂಬರ್ 23. ಹೌದು, ರಾಷ್ಟ್ರೀಯ ಕಿಸಾನ್ ದಿನ ಅಂತ ಆಚರಿಸ್ತಾರೆ. ನಮ್ಮ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಅದು. ಅವರು ರೈತರಿಗೋಸ್ಕರ, ಸ್ವತಃ ಅವರೇ ರೈತರಾಗಿದ್ದರು, ರೈತರಿಗೋಸ್ಕರ ಬಹಳ ಅವರು ಬಹಳ ಶ್ರಮಪಟ್ಟರು. ಅಂದರೆ ರೈತರ ಒಂದು ಜೀವನವನ್ನು ಉತ್ತಮಪಡಿಸೋದಕ್ಕೆ ಬಹಳ ಶ್ರಮಪಟ್ಟರು, ಮತ್ತು ಅವರೇ ಸ್ವತಃ ರೈತರೂ ಆಗಿದ್ರಲ್ಲ. ಹಾಗಾಗಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಡಿಸೆಂಬರ್ 23 ರಾಷ್ಟ್ರೀಯ ಕಿಸಾನ್ ದಿನ, ರಾಷ್ಟ್ರೀಯ ರೈತರ ದಿನ ಅಂತ ಆಚರಿಸ್ತೀವಿ. ಈಗ ಸರ್ಕಾರದವರು ಬೇರೆ ಬೇರೆ ಒಂದು ಅನುಕೂಲವನ್ನು ಮಾಡಿಕೊಟ್ಟು, ನಿಮಗೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇದೆಯಾ? ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ, 6,000 ರೂಪಾಯಿ ವರ್ಷಕ್ಕೆ 3 ಕಂತಲ್ಲಿ 2,500 ರೂಪಾಯಿ ಬರ್ತಾ ಇದೆಯಲ್ಲ? ಸರಿ ತಿಮ್ಮಪ್ಪರೆ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ನಮಸ್ತೆ. ರೈತ ಬಾಂಧವರೇ, ತಿಮ್ಮಪ್ಪ ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರು. ಚಿತ್ರ ನೋಡಿ ಎಷ್ಟು ಸಂಕ್ಷಿಪ್ತವಾಗಿ ಅವರ ಒಂದು ಕೃಷಿ ಅನುಭವಗಳನ್ನ ನಮಗೆ ತಿಳಿಸ್ಕೊಟ್ರು. ಹೌದು ಸರ್, ಜೀವನ ನಿರ್ವಹಣೆಗೆ ಅದನ್ನೇ ಅವಲಂಬಿಸಿದ್ದಾರೆ. ಅವರು ಸಣ್ಣ ರೈತರಾದ್ರೂ ಕೂಡ ಒಂದು ಸ್ವಾಭಿಮಾನದಿಂದ ಬದುಕನ್ನ ನಡೆಸೋದಕ್ಕೆ ಅನುಕೂಲವಾಗಿದೆ. ಹೌದು ಸರ್. ಮತ್ತೆ ನಮ್ಮ ಒಂದು ಆಕಾಶವಾಣಿಯ ಕಾಯಂ ಕೇಳುಗರು ಕೂಡ ಅವರು, ನಿಜವಾಗ್ಲೂ ನಮ್ಗೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ಬೋದು. ದೂರವಾಣಿ ಇದೆಯಾ? ಇಲ್ಲ ಸರ್. ದೂರವಾಣಿ ಇಲ್ಲ ಅಲ್ವಾ? ಇದೆ ಸರ್, ಇದೆ. ಹಾಂ, ಕೊಡಿ. ಆತ್ಮೀಯ ರೈತ ಬಾಂಧವರೇ, ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ, ಹಲೋ, ಹಲೋ, ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ಸಂಪರ್ಕ ಆಗ್ತಾ ಇಲ್ಲ. ಈಗ ಇನ್ನೊಂದು ದೂರವಾಣಿ ಮತ್ತೆ ಬರ್ತಾ ಇದೆ. ಹಲೋ, ಹಲೋ, ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಕಡಿತ ಉಂಟಾಗಿದೆ. ಈಗ ರೈತ ಬಾಂಧವರೇ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ನಾವು ಹೇಳ್ತಾ ಇದ್ವಿ, ಈಗ ಏಲಕ್ಕಿ ಬಗ್ಗೆ ಮಾತನಾಡ್ತಾ ಇದ್ವಿ, ಕಳೆ ನಿಯಂತ್ರಣ ಮಾಡಬೇಕು ಮತ್ತು ಒಣಗಿದ ಎಲೆಗಳನ್ನು ತೆಗಿಬೇಕು ಅಂತ ಅಂದು. ಇನ್ನು ಮುಖ್ಯವಾಗಿ ಮುಂಗಾರು ಪ್ರಾರಂಭವಾಗೂ ಕೂಡ ಗಿಡಗಳಿಗೆ ನೀರನ್ನು ಕೊಡಬೇಕಾಗತ್ತೆ, ಏಕೆಂದರೆ ಈ ಏಲಕ್ಕಿಯ ಒಂದು ಬೇರುಗಳು ಬಹಳ ಆಳಕ್ಕೆ ಹೋಗದೇ ಇರೋದರಿಂದ ತೇವಾಂಶದ ಒಂದು ಪೂರೈಕೆ ಬಹಳ ಮುಖ್ಯ ಈ ಏಲಕ್ಕಿ ಗಿಡಗಳಿಗೆ. ಇನ್ನು ನಾವು ಮುಂಗಾರು ಪ್ರಾರಂಭ ಅಂತ ಅಂದರೆ ಸುಮಾರು ಮೇ ತಿಂಗಳು ಮಧ್ಯಭಾಗದಿಂದ ಕೊನೆ ಭಾಗಕ್ಕಾಗುತ್ತೆ, ಅಲ್ಲಿವರೆಗೂ ಕೆಲವು ಸಂದರ್ಭದಲ್ಲಿ ಮಳೆ ಬಂದರೂ ಬರ್ಬೋದು, ಪೂರ್ವ ಮುಂಗಾರು ಅಂತ ಕರೀತಾರೆ. ಆದ್ರೂ ನಮ್ಮಲ್ಲಿ ನೀರಿನ ಒಂದು ಆಶ್ರಯ ಇದ್ದರೆ ಏಲಕ್ಕಿ ಗಿಡಗಳಿಗೆ ನೀರನ್ನು ಕೊಡೋದನ್ನ ನಾವು ಮುಂದುವರಿಸ್ಬೇಕಾಗತ್ತೆ. ಈ ಬೇಸಿಗೆ ಸಂದರ್ಭದಲ್ಲಿ ಕೀಟಗಳ ಹಾವಳಿ ಹೆಚ್ಚಾಗೋ ಸಾಧ್ಯತೆ ಇರೋದರಿಂದ ಈ ಕಟ್ಟೆ ರೋಗ ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಹೇನು ಬರುತ್ತೆ, ಕರಿ ಹೇನು, ಅದು ಈ ಕಟ್ಟೆ ರೋಗವನ್ನು ಹರಡುತ್ತೆ. ಅಂಥ ಕಟ್ಟೆ ರೋಗ ಪೀಡಿತ ಗಿಡಗಳು ಕಂಡು ಬಂದರೆ ಅವುಗಳನ್ನು ಕಿತ್ತು ನಾಶಪಡಿಸ್ಬೇಕಾಗತ್ತೆ. ಮತ್ತು ಇನ್ನೂ ಈ ಇದ್ರದ್ದು ಏಲಕ್ಕಿದು ಸಾಧಾರಣವಾಗಿ ಆಗಸ್ಟ್ ತಿಂಗಳಿಂದನೇ ಕೊಯ್ಲು ಪ್ರಾರಂಭ ಆಗುತ್ತೆ, ಒಂದೇ ಸರಿ ಕೊಯ್ಲು ಬರಲ್ಲ, ಅದು ಆಗಿಂದಾಗಿ ಬರ್ತಲೇ ಇರುತ್ತೆ. ಈಗಲೂ ಕೂಡ ಏನಾದರೂ ಬಲಿತ ಕಾಯಿಗಳಿದ್ರೆ ಅವನ್ನ ಕೊಯ್ಲು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ನಮ್ಮ ಕರಿಮೆಣಸಿನ ಬೆಳೆಗೆ ಬಂದರೆ ಇಲ್ಲೂ ಕೂಡ ಇದು ನೀರಿನ ಅಭಾವವನ್ನು ತಡ್ಕೊಳ್ಳೋದಕ್ಕೆ ಆಗಲ್ಲ ಕರಿಮೆಣಸಿಗೆ. ಇಲ್ಲೂ ಕೂಡ ನೀರಿನ ಒಂದು ಸೌಲಭ್ಯ ಇದ್ದರೆ ಬಳ್ಳಿಗಳಿಗೆ ನೀರನ್ನು ಕೊಡಬೇಕಾಗತ್ತೆ. ಒಂದು ವಾರದಿಂದ 10 ದಿನಕ್ಕೊಂದಾವರ್ತಿ ಅಂತೆ, ಅಥವಾ ತಿಂಗಳಿಗೆ ಒಂದು 2 ಸರಿಯಾದ್ರೂ ಕೊಟ್ಟರೆ ಈಗಿರುವಂಥ ಒಂದು ಗೊಂಚಲುಗಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಈಗ ಸ್ವಲ್ಪ ಪೇಟೆ ಧಾರಣೆಯನ್ನು ನಾವು ತಿಳ್ಕೊಳ್ಳೋಣ. ಕಾಫಿ ಮಂಡಳಿಯಿಂದ ಬಂದಿರುವಂಥ ಪೇಟೆ ಧಾರಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಹಾಂ ಸರ್, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ ನೋಡೋದಾದರೆ 26,000 ರೂಪಾಯಿಗಳಿಂದ 27,000 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,750 ರೂಪಾಯಿಗಳಿಂದ 15,300 ರೂಪಾಯಿಗಳು, ರೋಬಿಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಗಳಿಂದ 17,000 ರೂಪಾಯಿಗಳು, ರೋಬಿಸ್ಟಾ ಚೆರ್ರಿ 9,600 ರಿಂದ 10,350 ರೂಪಾಯಿಗಳವರೆಗೆ ಇದೆ. 50 ಕೆಜಿ ಚೀಲ ಒಂದಕ್ಕೆ ಈ ಬೆಲೆಗಳು ಸರಾಸರಿ ಬೆಲೆ ಅಂತ ನಾವು ಹೇಳಬಹುದು. ಹೌದು. ಇನ್ನು ನಮ್ಮ ನಾಳಿನ ಒಂದು ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈ ಬಾಳೆಹೊನ್ನೂರಿನಲ್ಲಿರುವಂಥ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಒಂದು ಸಾಧನೆಗಳು ಮತ್ತು ಆ ಶತಮಾನೋತ್ಸವದ ಆಚರಣೆ ಬಗ್ಗೆ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಎಂ ಕುರುಮಾರಾವ್ ಅವರೊಂದಿಗೆ ಸಂದರ್ಶನವನ್ನು ಕೇಳ್ಬೋದು. ಹೌದು ಸರ್, ಹೌದು. ಇವತ್ತಿನ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ ತಮ್ಮ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಂಥ ತಿಮ್ಮಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ನಮ್ಮ ಮುಂದಿನ ಬುಧವಾರದಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತು ಪ್ರತಿದಿನ ಕೂಡ ಕೃಷಿರಂಗ ಮತ್ತು ಕಿಸಾನ್ವಾಣಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರ್ತವೆ. ರೈತ ಬಾಂಧವರು ಈ ಕಾರ್ಯಕ್ರಮವನ್ನು ಕೇಳಿ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ, ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ನಿಧನ ಸುದ್ದಿ. ಅತ್ತೂರು ನಿವಾಸಿ ಮನೆಯಪಂಡ ಜಿ ನಟರಾಜ ಅಯ್ಯಂಗ 83ನೇ ಬಯತಲು ಇಂದು ಬೈಟಪಕ ಮರಣಪಟ್ಟಿತು. ಮನೆಯಪಂಡ ಜಿ ನಟರಾಜ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನೆ 1 ಗಂಟೆಗೆ ಅತ್ತೂರು ಸ್ವಂತ ಮನೆಯಲ್ಲಿ ನಡ್ಪ. ಮೂಲತಃ ಪಾಲಂಗಾಲ ಗ್ರಾಮಕಾರಳನ, ಬೆಂಗಳೂರು ವಾಸವುಳ್ಳೋ ಕರಿನೆರವಂಡ ಲೆಫ್ಟಿನೆಂಟ್ ಕರ್ನಲ್ ನಾಣಯ್ಯ ಅಯ್ಯಂಗಡ ಪೊಣ್ಣು ಜಾನಕಿ ಗೌರು ಅಯ್ಯಂಗ ಇಂದು ಮರಣಪಟ್ಟಿತು. ತಾಮನೆ ವಾಟೇರಿರ 82 ಬಯತ್ರ ಕರಿನೆರವಂಡ ಜಾನಕಿ ಗೌರು ಅಯ್ಯಂಡ ಆಕಿರ ಕಾರ್ಯ ನಾಳೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂಲು ನಡ್ಪ. ಮಡಿಕೇರಿ ಕರ್ಣಂಗೇರಿ ಗ್ರಾಮದ 3ನೇ ಮೈಲಿನ ನಿವಾಸಿ ಗಣಪತಿ ಅವರ ಮಗ ರವಿಚಂದ್ರ ಅವರು ಇಂದು ನಿಧನರಾಗಿದ್ದಾರೆ. 38 ವರ್ಷ ಪ್ರಾಯದ ರವಿಚಂದ್ರ ಅವರ ಅಂತ್ಯಕ್ರಿಯೆ ನಾಳೆ ಕರ್ಣಂಗೇರಿಯ 3ನೇ ಮೈಲಿನಲ್ಲಿ ನಡೆಯಲಿದೆ. ಚೆಯ್ಯಂಡಾಣಿಯ ನರಿಯಂದಡ ಗ್ರಾಮದ ಬೆಳ್ಳಿಯಂಡ್ರ ದಿವಂಗತ ತಮ್ಮಯ್ಯನವರ ಪತ್ನಿ ಯಶೋಧ ಬೇಬಿ ಇಂದು ನಿಧನರಾಗಿದ್ದಾರೆ. ತವರುಮನೆ ಪೊಕ್ಕುಳಂಡ್ರ 79 ವರ್ಷ ಪ್ರಾಯದ ಯಶೋಧ ಬೇಬಿ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಅಯ್ಯಂಗೇರಿ ಗ್ರಾಮದ ನಿವಾಸಿ ಕುಂಬೇರ ಕುಟುಂಬದ ಪಟ್ಟೆದಾರ ಕುಂಬೇರ ಮುದ್ದಪ್ಪ ಅವರು ಇಂದು ನಿಧನರಾದರು. 96 ವರ್ಷ ಪ್ರಾಯದ ಕುಂಬೇರ ಮುದ್ದಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. 2025-26 ಸಾಲಿನ ಜಿಲ್ಲಾ ಮಟ್ಟದ ಕೃಷಿ ಅಂಕಿಅಂಶಗಳ ಹಂಗೆ 11ನೇ ಹಂತದ ಕೃಷಿ ಗಣತಿನ ಸಮನ್ವಯ ಸಮಿತಿ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ. ಮಡಿಕೇರಿ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಭಾಡಲಿ ನಡೆದ ಸಭೆಯಲ್ಲಿ 2020-25 ಸಾಲಿನ ಬೇಸಿಗೆ ಕಾಲದ ಬೆಳೆ ಕ್ಷೇತ್ರ ಮರುಹೊಂದಾಣಿಕೆ ಬಗ್ಗೆ ವರದಿ ಕೊಡುವಂಗೆ ಜಿಲ್ಲಾಧಿಕಾರಿಯವರು ನಿರ್ದೇಶನ ಕೊಟ್ಟಳು. 2025-26 ಸಾಲಿನ ಮುಂಗಾರು ಬೆಳೆ ಸಮೀಕ್ಷಾ ಯೋಜನೆಯಡಿ ಜಿಲ್ಲೆಯಲ್ಲಿ 525 ಗ್ರಾಮಗಳ ಪೈಕಿ 102 ಗ್ರಾಮಗಳಲ್ಲಿ ಸಕಾಲಿಕ ಯೋಜನೆಯಡಿ ಶೇಕಡ 1% ಮುಂಗಾರು ಬೆಳೆ ಸಮೀಕ್ಷೆ ಹಂಚಿಕೆಯಾಗಿದ್ದು, ಸಮೀಕ್ಷೆನ ಸಾಂಖ್ಯಿಕ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಹಕಾರದೊಟ್ಟಿಗೆ ಪೂರ್ತಿ ಮಾಡಿಕೊಳ್ಳುತ್ತ ಜಿಲ್ಲಾ ಸಂಖ್ಯಾ ಸಂಗ್ರಹಣಾ ಅಧಿಕಾರಿಯವರು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನ ಮಡಿಕೇರಿ ತಾಲೂಕಿನ ಜ್ಞಾನ ವಿಕಾಸ ಕಾರ್ಯಕ್ರಮದ ಪ್ರಯುಕ್ತ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಮಡಿಕೇರಿ ಮೈತ್ರಿ ಸಭಾಬಾಡಲಿ ನಡೆದ. ಈ ಹೊತ್ತಲ್ಲಿ ಬ್ಯಾರೆ ಬ್ಯಾರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದರು. ಸೋಮರ್ಪೇಟೆ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ಎಫ್ ದೊಡ್ಡ ಮಲ್ತೆ ಫೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತ 5 ಗಂಟೆ ಮುಟ್ಟ ಕೆಲಸ ಇರುವುದರಿಂದ ಬಿಳಿರಿಕೊಪ್ಪ, ಮಟ್ನಳ್ಳಿ, ಕಿಬ್ಬೆಟ್ಟ, ಅಯ್ಯಪ್ಪ ಕಾಲೋನಿ, ದೊಡ್ಡಹನಕೋಡು, ಗೆಜ್ಜೆಹನಕೋಡು, ಕಾಡುಮನೆ, ಚಿಕ್ಕತೋಳೂರು, ಕಾಗಡಿಕಟ್ಟೆ, ದೊಡ್ಡಮಳ್ತೆ ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡವ ಕಥಾ ಸಂಕಲನ ಹೊರತರುತ್ತಿದ್ದು, ಈ ಪ್ರಯುಕ್ತ ಕಥೆಗಾರರಿಂದ ಸ್ವಂತ ಕಥೆಗಳನ್ನ ಬರೆದು ಕಳಿಸಿಕೆ ಆಹ್ವಾನಿಸಿದ್ದು, ಹತ್ತು ಪುಟಕ್ಕೆ ಮೀರದಂಗೆ ಕತೆನ ಬರೆದು ಕಳ್ಸಕು. ಆಯ್ಕೆಯಾದ ಕತೆಗಳಿಗೆ ಅಕಾಡೆಮಿ ನಿಯಮದಂಗೆ ಸಂಭಾವನೆಯನ್ನ ಕೊಟ್ಟವೇತ ಅಕಾಡೆಮಿನ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸೋಳು. ಕುಶಾಲನಗರ ಹತ್ರದ ಕೂಡಿಗಿನ ಫಾರಂ ಗೇಟ್ ಹತ್ರ ಇರುವ ಯೂನಿಯನ್ ಬ್ಯಾಂಕ್ನ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಫಾಸ್ಟ್ ಫುಡ್ ಮಾಡಿದ್ರ ಬಗ್ಗೆ ಇದೇ ತಿಂಗಳ ತಾರೀಕು 19-12 ದಿನ, ಹಾಗೆ ಕಂಪ್ಯೂಟರ್ DTP ತರಬೇತಿನ ಬರುವ ತಿಂಗಳ 5-45 ದಿನ ಸುರಾದೆ, ಹಾಗೆ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ನ ತರಬೇತಿ ಜನವರಿ 15-35 ದಿನಗಳ ನಡೀತಿದ್ದು ಪುಕ್ಸಟೆ ಊಟ ವಸತಿ ಕೂಡ ಇದ್ದದೆ. ಆಸಕ್ತಿ ಇರೋ ಈ ತರಬೇತಿಲಿ ಭಾಗವಹಿಸಕ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರ ಆತ್. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು, ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಿಷಿನ್ಗಳಿಗಾಗಿ ಸಂಪರ್ಕಿಸಿ BD ಜಗದೀಶ್ ರೈ 9449613364. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟರ್ನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕೊಡಗರಹಳ್ಳಿಯ AK ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜಾಕಿಯ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೆ. December 18 ಶುಭಾರಂಭಗೊಳ್ಳಲಿದೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲೇ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. ಬೈಲಗುಪ್ಪೆ, ಕುಶಾಲನಗರ, ಔಸವಾರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಏ ಬೇಗ ರೆಡಿಯಾಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳ್ಳೋಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಹೊರಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.